ಈಗ ಈಗ ಎತ್ತ ಸಾಕದ ನೀನು ವಲ್ಲೆ ಅಂತಿದ್ದೆ. ಈಗ ಸಮಗ್ರ ಕೃಷಿ ಅಂದ್ರೆ ಈಗ ಜೇನು ಸಾಕಾಣಿಕೆ ಮಾಡ್ಬೋದು, ಆಮೇಲೆ ಕೋಳಿ ಸಾಕಾಣಿಕೆ ಮಾಡ್ಬೋದು, ಕುರಿಗಳನ್ನು ಸಾಕಾಣಿಕೆ ಮಾಡ್ಬೋದು, ಮೀನು ಸಾಕಾಣಿಕೆ ಸಹಿತ ಮಾಡ್ಬೋದು. ನಿಂದ ಹೆಂಗು ಬೋರ್ ಐತೆ, ಒಂದು ಕೃಷಿ ಹೊಂಡ ಮಾಡ್ಕೊಂಡೆ ಅಂದ್ರೆ ಅದರೊಳಗೆ ಮೀನು ಬಿಟ್ಟು ಅದನ್ನು ಸಾಕಾಣಿಕೆ ಮಾಡ್ಬೋದು. ಆದ್ರೆ ಏನಾಗ್ಯದೆ, ನಿನಗೆ ಅದಕ್ಕೆ ಟ್ರೈನಿಂಗ್ ಬೇಕಾಗ್ತದೆ. ಈಗ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಅದಾವ, ಜಿಲ್ಲಾಕ್ ಒಂದೊಂದು ಇರ್ತಾವೆ. ಈಗ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಥರ ಕೃಷಿ ವಿಜ್ಞಾನ ಕೇಂದ್ರ ಅದ, ಅಲ್ಲಿ ಹೋಗಿ ಕೆಲವೊಂದು ಪ್ರಾತ್ಯಕ್ಷಿಕ ಮಾಡಿರ್ತಾರೆ ಅವರು, ಯಾವ ಥರ ಬೆಳಿಬೇಕು ಏನು ಅಂಥೇಳಿ. ಆಮೇಲೆ ಹರಿಯದ ಹುಡುಗದಿದೆ ಅಂದರೆ ಯುವ ಜನರಿಗೆ ಅವ್ರು ಏನು ಮಾಡ್ತಾರೆ, ಈ ಡೈರಿ ಮಾಡಲಿಕ್ಕೆ, ಆಮೇಲೆ ಕುರಿ ಸಾಕಣೆ ಮಾಡೋದು, ಕೋಳಿ ಸಾಕಣೆ ಮಾಡೋದು, ಅಂದರೆ ಎಲ್ಲದಕ್ಕೂ ಟ್ರೈನಿಂಗ್ ಕೊಡ್ತಾರೆ. ಅದನ್ನೆಲ್ಲ ಪ್ರತ್ಯಕ್ಷಿಕ ಮೂಲಕ ಟ್ರೈನಿಂಗ್ ಕೊಡ್ತಾರೆ, ಅಂದರೆ ತಿಳ್ಕೊಂಡು ಬಂದಿದ್ರೆ ಖಂಡಿತ ನೀನು ಇನ್ನೊಬ್ಬರಿಗೆ ನೀ ಗೈಡ್ ಮಾಡ್ತೀವಿ, ಅಷ್ಟು ಚಲೋ ಆಗ್ತದೆ. ಅದು ಭಾಳ ಮುಖ್ಯ ನೋಡಪ್ಪ. ಆಮೇಲೆ ಈಗ ಇದು ಬಂತಲ್ಲ ಕೃಷಿ ಮೇಳ ಒಂದು ಬಂತೀಗ, ಹೌದು 21-24 ಐತಿ. ಮೊದಲು ಬಿಟ್ಟದ್ದು ಬಿಟ್ಟು ಇಲ್ಲ, ನಾನು ಮೊದಲು ಅಲ್ಲಿ ಹೋಗ್ಬೇಕಂತ ಮಾಡೇನೀಗ. ಕೃಷಿ ಮೇಳಕ್ಕೆ ಹೋದ್ನಿ ಅಂದ್ರೆ ಒಂದು 4-6 ವಿಷಯ ಗೊತ್ತಾಕವು, ಮತ್ತೆ ಏನು ಮಾಡ್ಬೇಕು ಅನ್ನೋದು ನನಗೂ ತಿಳಿದೈತಿ. ಕೃಷಿ ಮೇಳದೊಳಗೆ ನೋಡೋ ಇಲ್ಲಿಗೆ ಸಾಕಷ್ಟು ವಿಜ್ಞಾನಿಗಳಿರ್ತಾರೆ, ಸಾಕಷ್ಟು ವಿಚಾರ ಸಂಕೀರ್ಣಗಳಿರ್ತಾವೆ. ಆಮೇಲೆ ಇನ್ನೊಂದು, ವಿಜ್ಞಾನಿಗಳನ್ನ ಈಗ ಪ್ರಾತ್ಯಕ್ಷಿಕಗಳನ್ನು ಮಾಡ್ಯಾರ, ಹೊಲ ಅಭಿವೃದ್ಧಿ ಮಾಡ್ಯಾರ ಅವರು. ಅಂದರೆ ಹೆಂಗೆ ಸೌತೆಕಾಯಿ ಹೆಂಗೆ ಬೆಳಿಬೇಕು, ಗಜರಿ ಹೆಂಗೆ ಬೆಳಿಬೇಕು, ಆಮೇಲೆ ಈಗ ಸೂರ್ಯಪಾನ ಹೆಂಗೆ ಬೆಳಿಬೇಕು, ಕಬ್ಬು ಯಾವ ರೀತಿ ತೊಂದರೆ ಬರ್ತದೆ, ಗೊಂಡೆಹುಳು ಯಾಕೆ ಕಬ್ಬಿಗೆ ಬರ್ತದೆ, ಆ ಗೊಂಡೆಹುಳು ನಿಯಂತ್ರಣ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಅಂದರೆ ಎಲ್ಲ ಸಮಗ್ರವಾಗಿ ಅವರು ಅಲ್ಲಿ ಪ್ರಯೋಗ ಮಾಡ್ಯಾರ. ಮತ್ತು ಹೊಸ ಹೊಸ ತಳಿಗಳ ಬಗ್ಗೆನೂ ಅಲ್ಲಿ ಬಂದಿರ್ತಾವೆ, ಮಾಹಿತಿ ಸಿಗ್ತದೆ. ಹೊಸ ಹೊಸ ತಳಿ ಬಿಡುಗಡೆ ಆಗ್ಯಾವ. ಹೌದು, ಅವಾಗ ನಿಮಗೆ ಎಲ್ಲ ಮಾಹಿತಿ ಸಿಗ್ತದೆ. ಮತ್ತು ಅವಾಗ ಏನಾಗ್ತದೆ, ಇವ ಅದನ್ನ ವಿರಿಸಿ ಅವನು ಚಲೋ ಕಮತ ಮಾಡಕತ್ತಾನ, ಅವನು ಬರ್ತೇನೆ ಅಂದ, ಅವನು ಬರ್ತಾನೆ, ತಾ ಏನು ಮಾಡ್ತೀನಿ ಅದನ್ನೆಲ್ಲ ನೀನು ಹೇಳ್ತಾನೆ, ಕರ್ಕೊಂಡು ಹೋಗ್ಕಂತೇಳಿ ಅವನು. ಈಗ ರೈತರ ಜೊತೆಗೆ ಸಹವಾಸ ಇದ್ರೆ ನೀನು ಒಳ್ಳೆ ರೈತ ನೀನು ಬಾರಪ್ಪ, ಮತ್ತೆ ನಾ ಇದ್ದೇ ಇರ್ತೀನಿ. ಇದನ್ನೆಲ್ಲ ನೀ ತಿಳಿಸ್ಕೊಟ್ಟೆ ಅಂದ್ರೆ ನಮಗೂ ಒಂದಿಟ್ಟು ಧೈರ್ಯ ಬರ್ತೈತೆ. ನೋಡಪ್ಪ, ನಿಮ್ಮಪ್ಪ ಎಷ್ಟು ನನಗೆ ನೆನಪೈತಿ, ಎಷ್ಟು ಬಹಳ ಖುಷಿಯಿಂದ ಮಾಡ್ತಿದ್ದ ಅಂದ್ರೆ ಅನ್ನದಾತೆ ಅಂತ ತಿಳ್ಕೊಂಡು ಅಂದ ಭೂಮಿ ಮೇಲೆ ಬಹಳ ಜೀವನ ಇಟ್ಟಿದ್ದ. ಆದ್ರೆ ಏನತ್ತು ಪರಿಸ್ಥಿತಿ, ಈಗ ಬರಗಾಲ ಬಂದಾಗ ಏನತ್ತು ಕಣ್ಣೀರ್ ಕಪಾಳಕ್ಕೆ ಬರೋಂಗ್ ಆತವ್ರಿ ಪಾಪ. ಅಲ್ಲ, ಹಿಂಗಾಗಿ ಅಪ್ಪ ಹೇಳಿದ ಖರೆ ಐತಿ ನೋಡು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನ ಮೇಲೆ ಅಂತಿದ್ರು ಅವ್ರು. ಅಗದಿ ಖರೆ ನೋಡು, ಅದು ನನಗೆ ಇಷ್ಟು ಸಾಲಿ ಕೊರತರು ನೀನು ಮತ್ತೆ ಕೃಷಿ ಮಾಡ್ಬೇಕಂತೀಯಲ್ಲ, ನನಗೆ ಬಹಳ ಖುಷಿ ಆಗ್ಯದ. ನಿನಗೆ ಬೇಕಾದಂಗ ಸಹಾಯ ಆಗತ್ತೆ, ನಾನು ನಿನ್ನ ಜೊತೆಗೆ ಇರ್ತೀನಿ. ನಾನಂತರ ತೀರ್ಮಾನ ಮಾಡಿಬಿಟ್ಟೆ, ಏನಾರ ಯಾಕಾಗ್ಲಿ ಈ ಒಕ್ಕಲ್ತನ ಮಾಡದ, ಇದ್ರಾಗ ನಾ ಏನಾರ ಸಾಧನೆ ಮಾಡ್ಬೇಕಂತ ಮಾಡೇನಿ ನೋಡು. ನೀ ಏನಾರ ಮಾಡು, ನಾನು ನಿನ್ನ ಜೊತೆಗದೀನಿ. ಇವತ್ತು ಯಶಸ್ವಿಯಾಗಿ ನೀನು ಒಬ್ಬ ಪ್ರಗತಿಪರ ರೈತ ಅನ್ನೋಂಗೆ ನಾನು ನೋಡ್ತೀನಿ ನೋಡಪ್ಪ. ಆದ್ರೆ ಸಾಕು ನೋಡು, ನನಗೂ ಅದ ಕನಸು ಆತಪ್ಪ. ನಡೆ ಬರ್ಬೇಕ ಮತ್ತೆ ಕೃಷಿ ಮೇಳಕ್ಕೆ ಮಾತ್ರ ಹೋಗೋಣ. ಒಟ್ಟು ತಪ್ಪದ ಬಾ, September 21-24 ಮಟ್ಟ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕರ್ಕೊಂಡ್ ಬರ್ತಾನೆ. ಅದು ಜಾತ್ರಿ, ನಮ್ಮ ರೈತರ ಜಾತ್ರೆ, ನಮ್ಮ ರೈತ ಬಾಂಧವರು ಅಲ್ಲಿ ಬಹಳ ಜನ ಬರ್ತಾರೆ. ಒಷ್ಟು ಭೇಟಿ ಆಗಂಗತಿ, ಬರ್ರಿ ಹೋಗನ್. ಕೃಷಿ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಗೋಕಾಕ್ ತಾಲೂಕು ಕೌಜಲಿಗಿಯ ನಾಗೇಂದ್ರ ಮಾನಪ್ಪ ಕಂಬಾರ್ ಹಾಗೂ ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ರುಕ್ಮಿಣಿ ಸನ್ನಿವೇಶ.

ಹೇಳಿದ್ರೆ ಗುರ್ತಾಗ್ತದ್ರಿಪ್ಪ ಕೇಳು ಯಾರು ನಂದ ಕಂದ ಗೋವಿಂದ ಮುಖ ಮಾಧವ ಭಕ್ತವಶ್ಚಲ ಈ ಪ್ರಕಾರ ನನಗೆ ಅನೇಕ ನಾಮಗಳುಂಟು. ಹೀಗೆ ಅಣೆದ್ದು ದೋಣನೆದ್ದು ಹೇಳಿದ್ರೆ ನನಗೆ ಗುರ್ತಾಗುದಿಲ್ಲ, ಆಗ್ಲಿಕ್ಕಿಲ್ಲ. ಐದು ಮಂದಿ ಮುತ್ತೈದರು ಕೂಡಿಕೊಂಡು ಕೂಡಿಕೊಂಡು ನಿತ್ಯದಲ್ಲಿ ತೊಟ್ಟಿಲೊಳಗೆ ಹಾಕಿ ಜೋಗಳ ಪಾಡಿದಂತ ನಿಜವಾದ ನಾಮ ತಿಳಿಸಿಕೊಟ್ಟದ್ದಾದ್ರೆ ಗುರ್ತಾಗ್ತದ. ಹೇಗ ನಿಮ್ಮ ತಂದೆ ಯಾರು, ಯಾರು ತಾಯಿ ಯಾರು, ಯಾರು ನಿಮ್ಮಿಂದ ಉದ್ಧಾರ ಆದವ್ರು ಯಾರು, ಯಾರು ಸಂವಾರ ಆದವ್ರು ಯಾರು, ಸವಿಸ್ತಾರವಾಗಿ ಹೇಳಿದ್ದಾದ್ರೆ ಗುರ್ತಾಗ್ತದ. ಹೀಗ ಹಾಗಾದ್ರೆ ಕೇಳು. ವಸು ದೇವ ದೇವ ಕೀ ಸುತ ವಾಸುದೇವ ದೇವ ಕೇಸುತಾ

ಬಂದು ಏನ ತವರು ಮನಿ ಉಂಟು, ದ್ವಾರಕಾಪಟ್ಟಣದಲ್ಲಿ ಬಂದು ಏನ ಅತ್ತೆ ಮನಿ ಉಂಟು, ಅತ್ತೆ ಮನಿ ಉಂಟು. ಇದು ಅಲ್ಲದೆ ನಾವಿರ್ತಕ್ಕಂತ ಸ್ಥಾನ ಯಾವ್ದು? ಯಾವ್ದ್ರಿ? ವೈಕುಂಠಪುರ ನೋಡಮ್ಮ. ಅಯ್ಯಯ್ಯವ್ವ, ಕಣ್ಣಿಗೆ ಎಷ್ಟು ಚಂದ ಕಾಣಿಸ್ತೀರಿ. ಇರ್ಲವ್ವ, ಕುಂಟಗ ಪಟ್ರೆ ನೀವು. ಏ ಚೇಷ್ಟ ಮಾಡಬಾರ್ದಮ್ಮ. ಇಲ್ಲಮ್ಮ, ತಮ್ಮ ಅತ್ತಿ ಅವ್ರು ಇದ್ದಾರ? ಮಾವ್ರಿ ಅವರಾದ್ರೂ ಇದ್ದಾರಮ್ಮ. ಅಂದ ಮೇಲೆ ತಮ್ಮ ಅತ್ತಿ ಯಾರು, ಮಾಮು ಯಾರು, ಮಾವು ಯಾರು, ಭಾವು ಯಾರು, ಭಾವು ಯಾರು, ಎಲ್ಲರದು ವಿಸ್ತಾರವಾಗಿ ಹೇಳಿದ್ದಾದ್ರೆ ಗುರುತಾಗ್ತದೆ. ಹಾಗಾದ್ರೆ ಕೇಳಮ್ಮ. ಹಾ ಹೇಳ್ರಿ. ಸನ್ಯಾಸಿ ಆಗಲಿ, ನನಗೆ ಬೇಕಾದಂತ ಹೆಸರು ಬರಲಿಲ್ಲ. ಅಂದ್ರ ಅವ್ರಿ ಅವ್ರ ಅಂದ್ರ ನಿಮ್ಮ ಅವ್ರು ಗುರುತಿಲ್ರಿ? ಏನಮ್ಮ ಅದು? ಅಂದ್ರ ತಮ್ಮ ಪುರುಷಂದ್ರ ಹೆಸರು. ಈಗ ಹೌದು ನೋಡಮ್ಮ, ಈ ಕೂಡಿದಂತ ಸಭೆಯಲ್ಲಿ ಎಲ್ಲ ಪರಮಾತ್ಮರ ಹೆಸರು ಹೇಳಲಿಕ್ಕೆ ಸ್ವಲ್ಪ ನಾಚಿಗೆ ಬರ್ತದ. ಏನ್ರಿ ವಾ, ತಾವು ದೊಡ್ಡವರು ಬಲ್ಲವರು ಇದ್ದ ಮೇಲೆ ನಾಚ ಬರ್ತಾಯಿ. ನಾನು ಭಕ್ತಿಯಿಂದ ಕೇಳ್ತಾ ಇದ್ದೇನೆ. ಈಗ ಹೌದು, ನಾನು ಅವ್ರ ಭಕ್ತಿನೇ ಹೇಳ್ತೀನಿ ಕೇಳಮ್ಮ. ಹೇಳ್ರಮ್ಮ ಯಾರು? ಶ್ರೀಕೃಷ್ಣ ಪುರುಷ ನಮ್ಮ. ಈಗ ನನಗೆ ಆನಂದ ಆತ್ ನೋಡ್ರಿ ತಾ, ಆ ಪರಮಾತ್ಮ ನಾಮದಲ್ಲಿ ಎಷ್ಟು ರುಚಿ ಅದ ಅಂತ ಹೇಳಿ ನಮಗಾದ್ರೂ ಆನಂದ ಆಗಿದ್ರೆ ನಿಮಗೂ ಆತ್ರಿ. ಆದ್ರೆ ಚಿಲ್ಕದ ಕೊಂಡ್ಯಾಗ ನೀವು ಕೈ ಸಿಗಿಸಿದ್ರೆ ಯಾವ ಸುದ್ದಿ ಅದು? ಅವ್ರು ಯಾರ್ರಿ? ಯಾರು? ಸತ್ಯರಾಜದ ರಾಜನ ಮಗಳು. ಮಗಳು ಸತ್ವ ಅಮಿತಾಳಲ್ಲ, ಏನಾಗ್ತಾಳು? ಏನಾಗ್ತಾಳ್ರಿ? ಸರಿ ಸರಿ ಸರಿ ಸರಿ ಸರಿ ಸರಿ ಸಾವಂತ ಆಗ್ಬೇಕು ನೋಡಮ್ಮ. ಅಲ್ವಾ ಸಾವಂತಿ ಆದ್ರೆ ನಿನಗಾದಾಳ ಸರ್ ನಿಂದ್ರೆ ಆರ್ ಮಾರು ಸರ್ ನಿಂದ್ರು ಪೈಕಿನ ಏನನ್ ಬಗ್ಗೆ ಬಾಳೆ ಮಾಡ್ತಾಳೆ. ಶ್ರೇಷ್ಠ ಮಾಡಬಾರ್ದಮ್ಮ. ಹಾ ಸಾವಂತ ಅಂದ್ರದು ಹೆಚ್ಚಿಂದಮ್ಮ. ಸರಿ ಅದ ಹೌದಲ್ಲ. ಇರ್ಲಿವಾ, ತಮ್ಮ ಹೆಸರು? ಹಾ ತಮ್ಮ ಹೆಸರು ಬರ್ಲಿಲ್ಲ. ಈಗ ಹೌದು. ಅನುರೇಣಿ. ಅನುರೇಣಿ ಲಲಪುರಾಣಿ. ಲಲಪುರಾಣಿ ಜಾಣ ಶ್ರೀಕೃಷ್ಣನ ಪಟ್ಟದ ರಾಣಿ. ಪಟ್ಟದ ರಾಣಿ ಎನಗೆ ಬಂದು ಹಾ ರುಕ್ಮಿಣಿ ರಣ್ಯ ರುಕ್ಮಿಣಿ ಅಂತ ಇದ್ರೆ ಹರುಕಮಣಿ ಹರುಕುಗುಣಿ ಇವೆಲ್ಲ ಏನಿವು? ಯಾಕೆ ಚಲೋ ಇಲ್ಲ? ಇವು ಚಲೋ ಇಲ್ಲವ? ಮತ್ತ ನಿಮ್ಮ ನಮ್ಮ ಒಂದ್ರಕ್ಕಿಂತ ಒಂದು ಚಳತಿ ನೋಡೋಣ. ಹೇಳಂದೇವ? ಹೇಳಮ್ಮ. ಹಿರಿಬೀರವ್ವ, ಚಿಕ್ಕಬೀರವ್ವ, ಬಹಳ ಚಲೋ ಅದಾರ. ಉದ್ದವ ಉಡ್ಸವ್ವ, ಅಗದಿ ಉತ್ತಮ. ನನ್ನ ಹೆಸರು ತಳದವ, ನಮ್ಮವನ ಹೆಸರು ನೋಡ್ರಿ ತಳದಪ್ಪ. ಇವ್ರಿ ಚಲೋ ಇದ್ದಾರೆ ಅವ್ರು. ಇಲ್ರಿ, ನಮ್ಮ ನಮ್ಮಲ್ಲೇ ಇರ್ಲಿ, ಇರ್ಲಮ್ಮ ನಿಮ್ಮ ನಿಮ್ಮಲ್ಲೇ ಇರ್ಲಿ, ಈ ವೇಳೆಯಲ್ಲಿ ಬರ್ಲಿಕ್ಕೆ ಕಾರಣ ಏನವ? ಕಾರಣದ ಏನ್ ಕಾರಣ ಬಂದಿಲ್ಲ? ಪರಮಾತ್ಮ ಆತ್ಮರು ಯಾಣ್ಣ ಮಂದಿರದಲ್ಲಿ ಇಲ್ಲದೆ ಇಲ್ಲದೆ ಈ ಹೊತ್ತಿಗೆ ನಾಲ್ಕಾರು ದಿನಗಳಾದಮ್ಮ. ಅವರು ಸೋದರ್ಥವಾಗಿ ಬಂದಿದ್ದೀನಮ್ಮ. ಬಂದಿರಿ ನೋಡಮ್ಮ, ಪರಮಾತ್ಮನ ಶೋಧ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಇಲ್ಲ ತಾಯಿ. ಪರಮಾತ್ಮ ಪರಮಾತ್ಮ ಹೇಳಿ ಕೂತ್ರೆ ಪರಮಾತ್ಮ ಭೇಟಿ ಆಗುದಿಲ್ಲ. ಪರಮಾತ್ಮನ ಕಾಣಬೇಕಂತ ಎಷ್ಟೋ ಮಹಾ ತಪಸ್ವಿಗಳು ತುದಿ ಉಂಗುಷ್ಟವನ್ನು ಮೇಲಕ್ಕೆ ಮಾಡಿ ಮಸ್ತಕವನ್ನು ಕೆಳಗೆ ಮಾಡಿದ ಆದ್ರೂ ಕೂಡ ಭಗವಂತ ಭೇಟಿಯಾಗಿ ನಮ್ಮ ಭೇಟಿಯಾಗಿಲ್ಲ. ಸ್ವತಃ ನಾವು ಅಲ್ಲೇ ಹುಡುಕಾಡ್ಕೊತ ಹೋಗ್ಬಿಡುದು. ಪರಮಾತ್ಮ ಹುಡ್ಕೊಂಡು ಹೌದ್ರಿ, ಇವ್ರನ್ನ ಕೇಳೋಣ ಕೇಳೋಣಲ್ರಿ. ಯಾರೇ ನೋಡಿರ ಯಾರ